ಇನ್ನೊಂದು ಇಳುವರಿ ಪ್ರಾರಂಭವಾದರೂ ಕೂಡ ಹೆಚ್ಚಿನ ಇಳುವರಿಯನ್ನು ನಾವು ಪ್ರಾರಂಭದಲ್ಲಿ ನಿರೀಕ್ಷಿಸಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಇಳುವರಿಯಲ್ಲಿ ಸ್ಥಿರತೆ ಬರಬೇಕಿದ್ರೆ 6-7 ವರ್ಷ ಬೇಕಾಗ್ತದೆ. ಇನ್ನೊಂದು ಪ್ರಧಾನವಾದ ಅಂಶ ಅಂತ ಹೇಳಿದ್ರೆ ನಮಗೆ ಮಾರುಕಟ್ಟೆಯಲ್ಲಿ ಏರುಪೇರು, ಮಾರುಕಟ್ಟೆಯಲ್ಲಿ ಏರುಪೇರು ಇರುವಂತಹ ಸಮಯದಲ್ಲಿ ಒಂದು ಬೆಲೆಯಿಂದ ಇನ್ನೊಂದು ಬೆಲೆಯ ಮೂಲಕ ಅದನ್ನು ಸರಿದೂಗಿಸುವ ದೃಷ್ಟಿಯಿಂದ ಕೂಡ ನಮಗೆ ಬಹುಬೆಲೆ ಕೃಷಿ ಪದ್ಧತಿಯ ಅವಶ್ಯಕತೆ ಉಂಟು. ಇನ್ನೊಂದು ನೈಸರ್ಗಿಕ ಆಪತ್ತು ಎದುರಾದಂತಹ ಸಮಯದಲ್ಲಿ ಒಂದು ಬೆಳೆಗೆ ತೊಂದರೆಯಾದರೂ ಕೂಡ ನಿರಂತರವಾಗಿ ಫಸಲು ಬರುವಂತಹ ಬೆಲೆಯನ್ನು ನಾವು ಬೆಳೆಸ್ತಾ ಬಂದ್ರೆ ಅದರಿಂದ ನಮ್ಮ ಆದಾಯವನ್ನು ಜಾಸ್ತಿ ಮಾಡ್ತಾ ಬರಬಹುದು. ಇನ್ನೊಂದು ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ ಕೃಷಿಕರಿಗೆ ಯಾವಾಗಲೂ ಹಣ ಅಂದ್ರೆ ಆದಾಯ ಬರ್ತಿರಬೇಕು, ಅಂದ್ರೆ ನಿರಂತರ ಆದಾಯವನ್ನು ಕೊಡುವಂತದ್ದು. ಸೀಮಿತ ಪ್ರದೇಶದಲ್ಲಿ ಕೃಷಿಯನ್ನು ಮಾಡುವುದರ ಮೂಲಕ ಕೃಷಿಯಲ್ಲಿ ಯಶಸ್ಸು ಗಳಿಸುವುದರ ಉದ್ದೇಶದಿಂದ ಬಹುಬಲ ಕೃಷಿ ಪದ್ಧತಿಯನ್ನು ನಾವು ಅಳವಡಿಕೆ ಮಾಡುವುದು ಸೂಕ್ತ. ಈಗ ಏಕ ಬೆಳೆಯಾಗಿ ಅಡಿಕೆಯನ್ನು ಬೆಳೆಯುವಂತಹ ಸಂದರ್ಭದಲ್ಲಿ ಯೋಜನೆ ಮಾಡುವಂತಹದ್ದು ಮತ್ತು ಈ ಮಿಶ್ರ ಬೆಳೆಗೆ ಒಂದು ಅವಕಾಶವನ್ನು ಇಟ್ಟುಕೊಂಡು ಯೋಜನೆ ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ವ್ಯತ್ಯಾಸ? ಏಕ ಬೆಳೆಯನ್ನು ಉದಾಹರಣೆ ನಾವು ಅಡಿಕೆ ಕೃಷಿಯನ್ನು ತೆಗೆದುಕೊಂಡ್ರೆ ಅಡಿಕೆಯು ನಾವು ಕೃಷಿ ಮಾಡುವಂತಹ ಪ್ರದೇಶದ 31% ಮಾತ್ರ ಅದು ಉಪಯೋಗಿಸಿಕೊಳ್ಳುವಂತಹದ್ದು. ಅಡಿಕೆ ಕೃಷಿ ಮಾಡಿದಾಗ ಸುಮಾರು 69% ಜಾಗವು ಖಾಲಿ ಜಾಗ ಬರುತ್ತದೆ. ಈ ಖಾಲಿ ಜಾಗವಾಗಿರುವಂತಹ ಸಂಪನ್ಮೂಲವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದು ಒಂದಾದ್ರೆ, ಇನ್ನೊಂದು ಅಡಿಕೆ ಕೃಷಿಯನ್ನು ಏಕಬೆಳೆಯಾಗಿ ನಾವು ಮಾಡಿದಾಗ ಸೂರ್ಯನ ಬಿಸಿಲನ್ನು ಸುಮಾರು 52% ಸುಮಾರು 65% ಈ ಅಡಿಕೆ ಕೃಷಿ ಉಪಯೋಗಿಸುತ್ತದೆ. ಅಂದ್ರೆ ಸೂರ್ಯನ ಬೆಳಕು ಕೂಡ ಒಂದು ಸಂಪನ್ಮೂಲ. ಈ ಸಂಪನ್ಮೂಲವನ್ನು ನಾವು ಸುಮಾರು 95% ಕೊಂಡೋಗ್ಲಿಕ್ಕೆ ಆಗ್ತದೆ. ಅಂದ್ರೆ ಈ ಬೇರೆ ಬೇರೆ ಕೃಷಿಯನ್ನು ನಮ್ಮ ತೋಟದಲ್ಲಿ ಅಳವಡಿಕೆ ಮಾಡುವುದರ ಮೂಲಕ ನಮ್ಮ ಸೂರ್ಯದಕ್ಷಿಣೆಯ ಪ್ರಭಾವವನ್ನು ಅಂದ್ರೆ ಪ್ರಕೃತಿ ತತ್ವವಾಗಿ ಇರುವಂತಹ ಸೂರ್ಯನ ಬೆಳಕನ್ನು ಕೂಡ ನಾವು ಹೆಚ್ಚುವಾಗಿ ಕೊಂಡೋಗ್ಲಿಕ್ಕೆ ಇದರಿಂದ ಆಗ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಅಡಿಕೆ ಕೃಷಿಯನ್ನು ಏಕ ಬೆಳೆಯಾಗಿ ಬೆಳೆದಾಗ ನಮ್ಮ ದಕ್ಷಿಣ ಕನ್ನಡ ಇರಬಹುದು ಬೇರೆ ಬೇರೆ ಕಡೆಯಲ್ಲಿ ಬರುವಂತಹ ಮಳೆ ಸುಮಾರು 15-20 ಮೀಟರ್ ಎತ್ತರದಿಂದ ಸೋಗೆಯ ಮೂಲಕ ಜಿನುಗುವಂತಹ ನೀರುಗಳು ನೀರಿನ ತೊಟ್ಟುಗಳು ಮಣ್ಣಿನ ಮೇಲೆ ಬಿದ್ದಾಗ ಮಣ್ಣಿನ ಮೇಲ್ಪದರವು ಸವಿಯುತ್ತದೆ. ಇದರೊಟ್ಟಿಗೆ ಹೆಚ್ಚಿನ ಪೋಷಕಾಂಶ ಕೂಡ ನೀರಿನೊಟ್ಟಿಗೆ ಪೋಲಾಗಿ ಹೋಗ್ತದೆ. ಈ ಉದ್ದೇಶದಿಂದ ಕೂಡ ನಾವು ಏಕ ಬೆಳೆಯ ಬದಲು ಬೇರೆ ಬಹುಬೆಲೆ ಕೃಷಿ ಪದ್ಧತಿಗೆ ಹೋಗಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಅಡಿಕೆಯು ಮುಖ್ಯವಾಗಿ ನಾವು ಕೊಡುವಂತಹ ಪೋಷಕಾಂಶದ ಸಾರಜನಕ ಪ್ರಮಾಣವನ್ನು 15% ಮಾತ್ರ ಸ್ವೀಕರಿಸುವಂತಹದ್ದು. ಇನ್ನು ಪೊಟ್ಯಾಷಿಯಂ ನೋಡಿದ್ರೆ ಸುಮಾರು 20-25% ಅಡಿಕೆ ಸ್ವೀಕರಿಸುತ್ತದೆ. ಅದೇ ರೀತಿ ರಂಜಕ ಪ್ರಮಾಣಕ್ಕೆ ಬಂದ್ರೆ 30-35% ಸ್ವೀಕರಿಸುತ್ತದೆ. ಈ ಉಳಿಕೆ ತ್ಯಾಜ್ಯವನ್ನು ಕೂಡ ಇನ್ನಿತರ ಬೆಳೆಗಳು ಹಂಚಿಕೊಂಡು ಸ್ವೀಕರಿಸಲು ಅನುಕೂಲವಾಗುತ್ತದೆ. ಇಷ್ಟೆಲ್ಲ ಅನುಕೂಲತೆಗಳಿರುವ ಕಾರಣಕ್ಕಾಗಿ ನಾವು ಮಿಶ್ರ ಬೆಳೆಯನ್ನು ಬೆಳಿಬೇಕು ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಈ ಮಿಶ್ರ ಬೆಳೆಯನ್ನು ಬೆಳಿಬೇಕು ಅಂತ ಒಂದು ಯೋಜನೆ ಮಾಡಿದಾಗ ಸಾಮಾನ್ಯವಾಗಿ ಅಡಿಕೆಯನ್ನ 2.7 ಮೀಟರ್ ಅಥವಾ 9 ಅಡಿ ಅಂತರದಲ್ಲಿ ನಾಟಿ ಮಾಡುವಂತಹದ್ದು ವಾಡಿಕೆ ಇರ್ತದೆ. ಈ ಅಂತರವನ್ನು ಏನಾದರೂ ಜಾಸ್ತಿ ಮಾಡಬೇಕಾ ಮಿಶ್ರ ಬೆಳೆ ಬೆಳೆಯುವಾಗ? ಇದು ಒಂದು ಉತ್ತಮವಾದ ಪ್ರಶ್ನೆ ಸರ್. ಇದು ಆಕ್ಚುಲಿ 2.99 ಚೌಕಾಕಾರದಲ್ಲಿ ನಾವು ಅಡಿಕೆ ಕೃಷಿಯನ್ನು ಮಾಡಿದ್ರೆ ಅಷ್ಟು ದೊಡ್ಡ ನಮಗೆ ತೊಂದರೆ ಆಗುವುದಿಲ್ಲ ಈ ಬಹುಬೆಲೆ ಕೃಷಿ ಪದ್ಧತಿಗೆ. ಇನ್ನೂ ಸೂಕ್ತವಾದಂತಹ ಕ್ರಮ ಅಂದ್ರೆ 13-13 ಹೋಗಬಹುದು. ಇದರಲ್ಲಿ 440 ಅಡಿಕೆ ಬೆಳೆಯಲಿಕ್ಕೆ ಸಾಧ್ಯತೆ ಉಂಟು, 440 ಕೊಕ್ಕೋ ಬೆಳೆಯಲಿಕ್ಕೆ ಸಾಧ್ಯತೆ ಉಂಟು, ಆದರೆ ಕಾಳು ಮೆಣಸಿನ ಬಳ್ಳಿ ಅದರಷ್ಟು ಅರ್ಧಷ್ಟು ಬೆಳೆಯಲಿಕ್ಕೆ ಸಾಧ್ಯತೆ ಉಂಟು. ಆದರೆ 9.9 ಚೌಕಾಕಾರದಲ್ಲಿ ನಾವು ನಾಟಿ ಮಾಡಿದಾಗ ನಮಗೆ ಈ ಮಿಶ್ರ ಬೆಳೆಗೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು ಸರ್. ಸರ್, ಈಗ ಒಂದೊಂದು ಬೆಳೆಯನ್ನು ನೋಡುವ, ಕೊಕ್ಕೋ ಬೆಳೆಯನ್ನು ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವುದಿದ್ರೆ ಯಾವ ರೀತಿ ಒಂದು ಯೋಜನೆಯನ್ನು ಮಾಡ್ಕೋಬೇಕು? ನಾವು ಅಡಿಕೆ ತೋಟದಲ್ಲಿ ಕೊಕ್ಕೋ ಬೆಳೆಯನ್ನು ಬೆಳೆಯಬೇಕಿದ್ರೆ ಸುಮಾರು 9.9 ಚೌಕಾಕಾರದಲ್ಲಿ ನಮ್ಮ ತೋಟದಲ್ಲಿ ಅಡಿಕೆ ಕೃಷಿ ಇದ್ದಾಗ ಅಲ್ಲಿ ನಾವು 1 ಸಾಲು ಬಿಟ್ಟು 1 ಸಾಲು ಕೊಕ್ಕೋವನ್ನು ನಾಟಿ ಮಾಡಬೇಕು. ಅಂದ್ರೆ ಕೊಕ್ಕೋ ಮರದಿಂದ ಮರಕ್ಕೆ 2.7-5.4 ಮೀಟರ್ ಇರಬೇಕು. ಅಂದ್ರೆ 1 ಸಾಲು ಬಿಟ್ಟು 1 ಸಾಲು. ಆವಾಗ ಸುಮಾರು 540 ಅಡಿಕೆ ಮರ ಇದ್ರೆ ಸುಮಾರು 270 ಕೊಕ್ಕೋವನ್ನು ಅದರಲ್ಲಿ ನಾಟಿ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಸಾಲಿನಿಂದ ಸಾಲಿಗೆ 9 ಫೀಟ್ ಇರ್ತದೆ, 9 ಅಡಿ, ಮತ್ತು 1 ಸಾಲು 1 ಬಿಟ್ಟು 5.4 ಮೀಟರ್ ಇರ್ತದೆ. ಅಂದ್ರೆ 18 ಅಡಿ ದೂರಕ್ಕೆ ನಾಟಿ ಮಾಡಬೇಕು. ನಾಟಿ ಮಾಡುವ ಬಗ್ಗೆ ಹೇಳಿ. ಕೊಕ್ಕೋವನ್ನು ನಾಟಿ ಮಾಡಬೇಕಿದ್ರೆ ಕೊಕ್ಕೋ ಗಿಡವನ್ನು ನಮ್ಮಲ್ಲೀಗ ಅಭಿವೃದ್ಧಿಪಡಿಸಿದಂತಹ ಸಂಕರಣ ತಳಿಗಳಿವೆ, ಅದೇ F1 ಹೈಬ್ರಿಡ್ ಅಂತ ಹೇಳಿ ತಳಿಗಳಿವೆ ಅಥವಾ ಮೂಲ ತಳಿಗಳಂತ ಇಲ್ಲ. ಕೊಕ್ಕೋ ಪ್ರಧಾನವಾಗಿ ಹೈಲಿ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಅಂದ್ರೆ ಪರಕೀಯ ಪರಾಗಸ್ಪರ್ಶದಿಂದ ಕಾಯಿ ಕಟ್ಟುವಂತಹ ಗುಣವನ್ನು ಅಡಿಕೆ ಹೊಂದಿರುವುದರಿಂದ ನಾವೇನ್ ಮಾಡ್ತೇವೆ, ಒಂದು ತಳಿಯನ್ನು ಮಾತ್ರ ಅವಲಂಬಿಸದೆ ಮಿಶ್ರ ತಳಿಯನ್ನು ನಮ್ಮ ಸಂಸ್ಥೆಯಿಂದ ಕೃಷಿಕರಿಗೆ ವಿತರಣೆ ಮಾಡ್ತಾ ಇದ್ದೇವೆ. ಈ ಕೋಕೋ ಗಿಡವನ್ನು ನಾವು ನಾಟಿ ಮಾಡುವ ವಿಧಾನ ಸುಮಾರು 5-6 ತಿಂಗಳು ಆದ ಗಿಡವನ್ನು ನಾವು ನಾಟಿ ಮಾಡಲಿಕ್ಕೆ ಸೂಕ್ತ. ಈ ಕೋಕೋ ಗಿಡವನ್ನು ನಾಟಿ ಮಾಡುವಾಗ ಸುಮಾರು 50 ಚದರ ಅಳತೆಯ ಗುಂಡಿಯನ್ನು ನಾವು ತೆಗಿಬೇಕಾಗ್ತದೆ. 50 ಚದರ ಅಳತೆಯ ಗುಂಡಿಯಲ್ಲಿ ಸುಮಾರು ಮೇಲ್ಮಣ್ಣು, ಅದರ ಒಟ್ಟಿಗೆ 1-5-10 ಕೆಜಿಯಷ್ಟು ಸಾವಯವ ರೂಪದ ಗೊಬ್ಬರ, ಕಲೆತಂತ ಗೊಬ್ಬರ ಸಾವಯವ ರೂಪವನ್ನು ಹಾಕುವುದು, 100-150 ಗ್ರಾಂನಷ್ಟು ರಂಜಕ ಗೊಬ್ಬರವನ್ನು ಕೊಡುವಂತದ್ದು, ಇನ್ನು ಬೇರಿನ ಬೆಳವಣಿಗೆಗೆ ಬೇಕಾಗಿ ಸ್ವಲ್ಪ ರಂಜಕ ಗೊಬ್ಬರ, ಅದೇ ರೀತಿ ನಾವು ಕೈಬೇವಿನ ಹಿಂಡಿ ಅಂತದನ್ನು ಬೇರಿನ ಬೆಳವಣಿಗೆಗೆ ಸೂಕ್ತವಾಗಿ ಬರಲಿಕ್ಕೆ ಕೊಡುವಂತದ್ದು ಮಾಡಬೇಕು. ನಾಟಿ ಮಾಡಿದ ನಂತರ ಮೊದಲು ಈ ಗುಂಡಿ ತೆಗೆದ ನಂತರ ಸುಮಾರು 3/4 ಗುಂಡಿಯನ್ನು, ಅರ್ಧದಷ್ಟು ಮುಚ್ಚಿದ್ರೆ ಒಳ್ಳೆಯದು, 3/4 ಗುಂಡಿಯನ್ನು ಮುಚ್ಚಬೇಕು. ಮುಚ್ಚಿದ ನಂತರ ನಾವು ನಾಟಿಯನ್ನು ಮಾಡಬೇಕು. ನಾಟಿ ಮಾಡಿದ ನಂತರ ಅದಕ್ಕೆ ಏನಾದರೂ ತರಗಲೆ ಅಥವಾ ಸೋಗಿಯನ್ನು ಇಟ್ಟು ಅದನ್ನು ಸ್ವಲ್ಪ ಮಲ್ಚಿಂಗ್ ಕೂಡ ಕೊಡಬೇಕಾಗ್ತದೆ. ಈ ರೀತಿ ನಾಟಿ ಮಾಡಿದ ಕೊಕ್ಕೋವನ್ನು ನಾವು 14ನೇ ತಿಂಗಳಿಗಾಗುವಾಗ ಅದು ಕವಲು ಹೊಡಿಲಿಕ್ಕೆ ಪ್ರಾರಂಭ ಆಗ್ತದೆ. ನಮಗೆ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಕೊಕ್ಕೋವನ್ನು ಬೆಳೆಸಬೇಕು. ಆಕ್ಚುಲಿ ಇದು ಕಾಡು ಮರದ ಗುಣ ಕೊಕ್ಕೋಗೆ, ಆದರೆ ನಮ್ಮ ತೋಟಕ್ಕೆ ಬರುವಾಗ ಅದನ್ನು ಗಿಡವಾಗಿ ಬೆಳೆಸಿದಾಗ ಮಾತ್ರ ಅದರಿಂದ ನಮಗೆ ನಮ್ಮ ಕೃಷಿಗೆ ಕೂಡ ಅನುಕೂಲ, ಆದಾಯಕ್ಕೆ ಕೂಡ ಅನುಕೂಲ. ಅಂದ್ರೆ 14ನೇ ತಿಂಗಳಲ್ಲಿ ಕವಲು ಹೊಡೆಯುವಂತಹ ಸಮಯದಲ್ಲಿ ಅದನ್ನು 1 ಮೀಟರ್ಗಿಂತ 1.5 ಮೀಟರ್ ಎತ್ತರಕ್ಕೆ ಸೀಮಿತಗೊಳಿಸಬೇಕು. ಅದು ಎಲ್ಲ ಗಿಡ ಒಂದೇ ರೀತಿಯಾಗಿ ಬರುವುದಿಲ್ಲ. ಅದಕ್ಕೆ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ, ಕವಲು ಹೊಡೆಯುವಂತಹ ಸಮಯದಲ್ಲಿ 1/2 ಮೀಟರ್ ಅಥವಾ ಅದಕ್ಕಿಂತಲೂ ಕೆಳಗೆ 1 ಮೀಟರ್ಗಿಂತ ಕೆಳಗಿರುವ ಚಿಗುರು ಬಂದ್ರೆ ಆ ಎಲ್ಲಾ ಚಿಗುರನ್ನು ಕತ್ತರಿಸಿ ಹಾಕಬೇಕು. ಕತ್ತರಿಸಿದ ಅಡಿಭಾಗದಲ್ಲಿ ಒಂದು ಚೂಪಾನ್ ಅಂತ ಹೇಳಿ ನೇರವಾಗಿ 1 ಚಿಗುರನ್ನು ಮಾತ್ರ ಬಿಡಬೇಕು. ಚಿಗುರು ತುಂಬಾ ಬರ್ತದೆ, ಆದರೆ 1 ಚಿಗುರನ್ನು ಬಿಟ್ಟಾಗ ನಮಗೆ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಆ ರೆಂಬೆಗಳನ್ನು ಪ್ರಥಮ ಹಂತದಲ್ಲಿ ನಾವು ಮಾಡಿಕೊಂಡ್ರೆ ಅದು ನಮಗೆ ತೋಟದ ಕೆಲಸಕ್ಕೆ ಅನುಕೂಲತೆಯನ್ನು ಮಾಡಿಕೊಳ್ಳುತ್ತದೆ, ಕೊಡುತ್ತದೆ. ಈಗ ಅಕಸ್ಮಾತ್ ಆಗಿ ಈಗ ಬೀಜದಿಂದ ಅಭಿವೃದ್ಧಿ ಪಡಿಸಿರುವಂತಹ ಗಿಡದ ಬದಲಿಗೆ ಕಸಿ ಗಿಡವನ್ನು ಏನಾದರೂ ಬಳಕೆ ಮಾಡುವುದಿದ್ರೆ ಹೇಗೆ? ಬೀಜದಿಂದ ಈ ರೀತಿಯಾಗಿ ಮಾಡುವುದಾದ್ರೆ, ಕಸಿ ಗಿಡವನ್ನು ನಾವು ಬಳಕೆ ಮಾಡಬೇಕಿದ್ರೆ 3 ವರ್ಷ ತುಂಬಾ ಜಾಗರೂಕತೆಯಿಂದ ಅದನ್ನು ಬೆಳೆಸಬೇಕಾಗ್ತದೆ. ನೆಟ್ಟ ಕೂಡಲೇ ಅದು ಕೆಲಗ ಭಾಗದ ರೀತಿಯಲ್ಲಿ ಅದಕ್ಕೆ ಒಂದು ಆಧಾರ ಗೂಟವನ್ನು ಕೊಡಬೇಕಾಗ್ತದೆ. ನಂತರ ಕೆಳಗೆ ಬಾಗಿದಂತಹ ರೆಂಬೆಗಳನ್ನು ತೆಗಿತಾ ಬರಬೇಕು. ನೇರವಾಗಿ ನಮ್ಮ ಸಾಮಾನ್ಯವಾಗಿ 1 ಮೀಟರ್ ಅಥವಾ 1.5 ಮೀಟರ್ ವರೆಗೆ ಎತ್ತರ ಸೀಮಿತ ಆಗುವ ರೀತಿಯಲ್ಲಿ ಅದನ್ನು ತುಂಬಾ ಎಚ್ಚರಿಕೆಯಿಂದ 3 ವರ್ಷದವರೆಗೆ ಆಧಾರವನ್ನು ಕೊಟ್ಟು ಬೆಳೆಸಿದ್ರೆ ಅದು ನಮಗೆ ಕಸಿ ಗಿಡ ಸಕ್ಸಸ್ ಆಗಿ ಬರ್ತದೆ. ಇಲ್ಲದಿದ್ರೆ ನಾವು ಅದಕ್ಕೆ ಸೊಪ್ಪು ರೆಂಬೆ ಜಾಸ್ತಿ ಆಗುವ ಸಮಯದಲ್ಲಿ ಒಂದು ಕಡೆಗೆ ಬಾಗುವಂತಹ ಸಾಧ್ಯತೆ ಉಂಟು. ಅಂದ್ರೆ ಬೇಕಾದ ರೆಂಬೆಯನ್ನು, 1 ರೆಂಬೆಯನ್ನು ಬಿಡುವಂತದ್ದು. ಇನ್ನು ಕೆಳಗಿನ ರೆಂಬೆಯನ್ನು 3 ವರ್ಷದ ನಂತರ ನಾವು ತೆಗೆದು ಮೇಲಿನ ರೆಂಬೆಯನ್ನು ಮಾತ್ರ ಬಿಟ್ಟಾಗ ಇದು ಸ್ವಲ್ಪ ಸದೃಢವಾಗುತ್ತದೆ. ಈ ರೀತಿಯಾಗಿ ನಾವು ಕಸಿ ಗಿಡವನ್ನು ಕೂಡ ನಾಟಿ ಮಾಡಬಹುದು. ಆಮೇಲೆ ಈಗ ವಾರ್ಷಿಕವಾಗಿ ಪ್ರೂನಿಂಗ್ ಮಾಡುವಂತಹ ಅಥವಾ ಗಿಡವನ್ನು ಸವರುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಬಗ್ಗೆ ಮತ್ತು ವಿಧಾನದ ಬಗ್ಗೆ ಹೇಳಿ. ಖಂಡಿತವಾಗಿಯೂ ನಾವು ಒಂದು ತೋಟದಲ್ಲಿ 3 ಅಥವಾ 4 ಬೆಳೆಗಳನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಬೆಳೆಗೆ ಕೂಡ ಅದಕ್ಕೆ ಸರಿಯಾದಂತಹ ಆಕಾರ ಕೊಡುವಂತದ್ದಿರಬಹುದು ಅಥವಾ ಮೂಲ ಬೆಲೆಗೆ ತೊಂದರೆಯಾಗದೆ ರೀತಿಯಲ್ಲಿ ಕೊಂಡೋಗುವಂತದ್ದು ನಮ್ಮ ಕೃಷಿಕ ಮಿತ್ರರ ಆದ್ಯ ಕರ್ತವ್ಯ ಇದು. ಮುಖ್ಯವಾಗಿ ಈ 14ನೇ ಅಂದ್ರೆ ಗಿಡ ನಾಟಿ ಮಾಡಿದ ನಂತರ ಕೊಕ್ಕೋದಲ್ಲಿ 14ನೇ ತಿಂಗಳಿಗಾಗುವಾಗ ಕವಲುಗಳು ಬಂದಾಗ ಮಾಡುವಂತದ್ದು ಪ್ರಾಥಮಿಕ ಹಂತದಲ್ಲಿ ಮಾಡುವಂತಹ ಒಂದು ಸವರಿಕೆ ವಿಧಾನ. ಬಟ್ ಈ ವಿಧಾನದ ನಂತರ ಪ್ರತಿ ವರ್ಷವೂ ಸವರುವಿಕೆಯನ್ನು ಕೊಕ್ಕೋ ಗಿಡದಲ್ಲಿ ಮಾಡಲೇಬೇಕು. ಅದರ ಮೊದಲು ತಿಂಗಳು ತಿಂಗಳಿಗೆ ಕೆಳಗಿನ ಭಾಗದಲ್ಲಿ ಅಂದ್ರೆ ಈಗಾಗಲೇ ನಾವು ತಿಳಿಸಿರುವಂತಹ 1 ಮೀಟರ್ ಕೆಳಗಡೆ ಅಥವಾ 1.5 ಮೀಟರ್ ಕೆಳಗಡೆ ಬರುವಂತಹ ಚಿಗುರನ್ನು ಆಗಾಗ ನಾವು ತೆಗೆತ್ತಿರಬೇಕು. ಇದು ಪ್ರಥಮವಾಗಿ ನಾವು ಮಾಡುವಂತದ್ದು. ನಂತರ 2ನೇ ವರ್ಷದ ನಂತರ ಪ್ರಥಮ ಪ್ರೂನಿಂಗ್ ಅನ್ನು ಅಂದ್ರೆ ಸವರುವಿಕೆ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗ್ತದೆ. ಈ ಸವರುವಿಕೆ ಹೇಗೆ ಅಂತ ಹೇಳಿದ್ರೆ, 1 ಗಿಡದಲ್ಲಿ 3 ಅಥವಾ 4 ಕವಲುಗಳನ್ನು ಮಾತ್ರ ಬಿಡಬೇಕಾಗ್ತದೆ, ಉಳಿದ ಕವಲನ್ನು ಅದು ಕತ್ತರಿಸಬೇಕಾಗ್ತದೆ. ಕವಲು ಬಿಡುವಂತಹ ಸಂದರ್ಭದಲ್ಲಿ ಈ ಕವಲು ಕಾಂಡಕ್ಕೆ ಮೇಲ್ಭಾಗದಿಂದ ಅಂದ್ರೆ ಬರುವುದು 40% 40%-45% ಸೂರ್ಯನ ಬೆಳಕು, ಈ ಸೂರ್ಯನ ಬೆಳಕು ಕಾಂಡಕ್ಕೆ ನೇರವಾಗಿ ಬೀಳುವ ರೀತಿಯಲ್ಲಿ ನಾವು ಸವರುವಿಕೆಯನ್ನು ಕ್ರಮವನ್ನು ಅನುಸರಿಸಬೇಕಾಗುತ್ತದೆ. ಸೂರ್ಯನ ಬಿಸಿಲು ಬಿದ್ದ ನಂತರ ಅಂದ್ರೆ ನಾವು ಮುಂದಿನ ಚಟುವಟಿಕೆ ಅದರದ್ದು ಅಂದ್ರೆ 2ನೇ ವರ್ಷಕ್ಕೆ F1 ಹೈಬ್ರಿಡ್ ಗಿಡವನ್ನು ನಾಟಿ ಮಾಡಿ 2ನೇ ವರ್ಷಕ್ಕೆ ಹೂ ಬಿಡುತ್ತದೆ. ಹೂ ಬಿಟ್ಟ ನಂತರ ಕಾಯಿ ಕಟ್ಟಬೇಕಿದ್ರೆ ಅದರ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾದಂತಹ ಸೂರ್ಯನ ಬೆಳಕು ಅತಿ ಅವಶ್ಯ. ಇದಕ್ಕೆ ನಾವು ಅನುಕೂಲ ಮಾಡಿಕೊಂಡು ಕೊಡುವಂತದ್ದು 1. ಇನ್ನೊಂದು ಗಿಡದ ಎತ್ತರವನ್ನು ನಿಯಂತ್ರಿಸುವಂತದ್ದು. ಸಾಮಾನ್ಯವಾಗಿ ಗಿಡದ ಎತ್ತರವನ್ನು 9 ಅಡಿ ಎತ್ತರಕ್ಕೆ ನಾವು ನಿಯಂತ್ರಿಸುತ್ತೇವೆ, ಅದರ ಸುತ್ತಳತೆಯನ್ನು 3.8-4.2 ಮೀಟರ್ ವರೆಗೆ ಅದರ ಸುತ್ತಳತೆಯನ್ನು ನಿಯಂತ್ರಿಸಬೇಕು. ಅಂದ್ರೆ ಉದಾಹರಣೆಗೆ ನಾವು ಸರಳವಾಗಿ ಹೇಳಬೇಕಿದ್ರೆ 4 ಅಡಿಕೆ ಮರದ ಹೊರಗೆ 1 ಗಿಡದ ಗೆಲ್ಲುಗಳು ಹೊರಗೆ ಹೋಗಬಾರದು, ಈ ರೀತಿಯಾಗಿ ನಿಯಂತ್ರಿಸಬೇಕು. ಇದಕ್ಕೆ ಸೂಕ್ತವಾದ ಸಮಯ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು. ಈ ತಿಂಗಳಲ್ಲಿ 1 ಪ್ರೂನಿಂಗ್ ಅನ್ನು ನೀವು ಸವರುವಿಕೆಯನ್ನು ಮಾಡಲೇಬೇಕು. ಆ ನಂತರ ಬರುವಂತಹ ಚಿಗುರುಗಳನ್ನು ಆಗಾಗ ತೆಗಿತಾನೆ ಇರಬೇಕು. ಪೋಷಕಾಂಶ ನಿರ್ವಹಣೆ ಅಡಿಕೆಗೆ ಮುಖ್ಯ. ನಾವು ಅಡಿಕೆಗೆ ಯಾವ ರೀತಿಯ ಪೋಷಕಾಂಶವನ್ನು ಕೊಡ್ತಾ ಇದ್ದೇವೋ ಅದೇ ತರಿ ಕೊಕ್ಕೋಗೆ ಕೂಡ 140 ಪ್ರಮಾಣದಲ್ಲಿ ಪೋಷಕಾಂಶವನ್ನು ಕೊಡಬೇಕು. ಅಂದ್ರೆ ನಾವು ಯೂರಿಯಾ ಪೊಟ್ಯಾಶಿಯಂ ರಾಕಿಗೆ ಹೋಗುವುದಾದ್ರೆ ಯೂರಿಯಾ ಗೊಬ್ಬರವನ್ನು ಕೊಡುವುದಾದ್ರೆ ಸುಮಾರು 220 ಗ್ರಾಂನಷ್ಟು ಯೂರಿಯಾ ಗೊಬ್ಬರ, 200 ಗ್ರಾಂನಷ್ಟು ರಂಜಕ ರೂಪದ ಗೊಬ್ಬರ, ಹಾಗೆ 235 ಗ್ರಾಂನಷ್ಟು ಪೊಟ್ಯಾಶ್ ರೂಪದ ಗೊಬ್ಬರವನ್ನು ವರ್ಷಕ್ಕೆ ಕೊಡಬೇಕು. ಆದರೆ ನಾಟಿ ಮಾಡಿ 1 ವರ್ಷ ಆದ ಗಿಡಕ್ಕೆ ಇದರ 1/3 ಭಾಗವನ್ನು, 2 ವರ್ಷದ ಗಿಡಕ್ಕೆ 1/2 ಭಾಗವನ್ನು, 3 ವರ್ಷದ ನಂತರ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು ಕೊಡಬೇಕು. ಇದರ ಒಟ್ಟಿಗೆ ನಾವು ಸಾವಯವ ಗೊಬ್ಬರವನ್ನು ಕೂಡ ಕೊಡಬೇಕಾಗುತ್ತದೆ. ಸಾವಯವ ಗೊಬ್ಬರ ಕೈಬೇವಿನ ಹಿಂಡಿ ಅಥವಾ ಅರಳಿಂಡಿ ಅಥವಾ ಬೇರೆ ಗೊಬ್ಬರಕ್ಕೆ ಹೋಗುವುದಾದ್ರೆ 10 ಕೆಜಿಯಷ್ಟು ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅಥವಾ ಯಾವುದಂತ ಗೊಬ್ಬರವನ್ನು ಕೊಡಬಹುದು. ಆದರೆ ನಾವು ಬೇವಿನ ಹಿಂಡಿ, ಹರಳಿಂಡಿ ಇವುಗಳಿಗೆ ಹೋಗುವುದಾದ್ರೆ ಸುಮಾರು 2 ಕೆಜಿಯಷ್ಟು ವರ್ಷಕ್ಕೆ ಸಾವಯವ ರೂಪದ ಗೊಬ್ಬರವನ್ನು ಕೊಡಬೇಕು. ಒಟ್ಟೊಟ್ಟಿಗೆ ಸಾವಯವ ಮತ್ತು ರಾಸಾಯನಿಕ ಕೃಷಿಯನ್ನು ಒಟ್ಟೊಟ್ಟಿಗೆ ಮಾಡಿದಾಗ ಮಾತ್ರ ಕೃಷಿಯಲ್ಲಿ ನಾವು ಯಶಸ್ಸನ್ನು ಕಾಣುವಂತದ್ದು. ಇನ್ನೊಂದು ಪ್ರಮುಖವಾದಂತಹ ಮಿಶ್ರ ಬೆಳೆ ಅಡಿಕೆ ತೋಟದಲ್ಲಿ ಇತ್ತು ಅಂದ್ರೆ ಬಾಳೆ ಬೆಳೆ, ಅದರಲ್ಲಿಯೂ ಕೂಡ ಸಾಕಷ್ಟು ತಳಿಗಳು ಇದಾವೆ. ಈ ಬಾಳೆ ಕೃಷಿಯ ಬಗ್ಗೆ ಹೇಳಿ, ಅಂತರ ಬೆಳೆಯಾಗಿ ಅಡಿಕೆ ತೋಟದಲ್ಲಿ ಹೇಗೆ ಬೆಳೆಯಬೇಕು ಅಂತ. ಬಾಳೆ ಕೃಷಿಯನ್ನು ಅಗತ್ಯವಾಗಿ ನಾವು ಅಡಿಕೆ ನಾಟಿ ಮಾಡಿದ ಪ್ರಥಮ ವರ್ಷದಲ್ಲೇ ಬೆಳೆಯಲಿಕ್ಕೆ ಸಾಧ್ಯತೆ ಉಂಟು. ಇದರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ಅಡಿಕೆಗೆ ಪ್ರಾರಂಭಿಕ ಹಂತದಲ್ಲಿ 30%-40%ರಷ್ಟು ನೆರಳಿನ ಅವಶ್ಯಕತೆ ಇದೆ. ನಾವು ಪ್ರತ್ಯೇಕವಾಗಿ ನೆರಳನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ. 4 ಗಿಡಗಳ ಮಧ್ಯೆ 1 ಗಿಡದಾಗೆ ಬಾಳೆ ಗಿಡವನ್ನು ನೆಡ್ತಾ ಹೋದ್ರೆ ಅದಕ್ಕೆ ಈ ನೆರಳಿನ ಪೂರೈಕೆಯನ್ನು ನಾವು ಕೊಟ್ಟಂತಾಗುತ್ತದೆ. ನಮಗೂ ಕೂಡ ಪ್ರಾರಂಭಿಕ ಹಂತದಲ್ಲಿ ಒಂದು ಆದಾಯ ಕೂಡ ಬರುತ್ತದೆ. ಇನ್ನು ಅಡಿಕೆ ಮರ ದೊಡ್ಡದಾಗಿದೆ, ಸುಮಾರು 10-15 ವರ್ಷದಲ್ಲಿ ನಾವು ಬಾಳೆ ಕೃಷಿಯನ್ನು ಮಾಡಬೇಕಾಗಿದ್ರು ಕೂಡ ಈಗ 1 ಸಾಲಿನಲ್ಲಿ ಕೊಕ್ಕೋ ಕೃಷಿ ಬಂತು, 1 ಸಾಲಿನಲ್ಲಿ ಬಾಳೆ ಕೃಷಿಯನ್ನು ನಾವು ನಾಟಿ ಮಾಡಬೇಕು. ಅಂದ್ರೆ ಇದು ಕೂಡ 2.7 ಮೀಟರ್ ಬಾಳೆ ಗಿಡದಿಂದ ಗಿಡಕ್ಕೆ, ಇನ್ನು ಅಂತರ ಸಾಲಿನಿಂದ ಸಾಲಿಗೆ ಅಂತರ 5.4 ಮೀಟರ್ನಷ್ಟು ಇರಬೇಕು. ಇಲ್ಲಿ ನಮಗೆ ಬರುವಂತಹ ಒಂದು ಅಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ, ನಮ್ಮ ಹತ್ರ ಬಸಿಗೊಳವೆ ಬೇಕಾಗ್ತದೆ ತೋಟದಲ್ಲಿ. ಇದು ಅತಿ ಅಗತ್ಯ. ಮಳೆಗಾಲದಲ್ಲಿ ನೀರು ಬಸಿದು ಹೋಗಬೇಕು ನಮಗೆ. ಅದೇ ತರ ಬೇಸಿಗೆಗಾಲದಲ್ಲಿ ಬೇರಿಗೆ ಗಾಳಿ ಆಡಿಕೆ ಇಲ್ಲದಿದ್ರೆ ಪೋಷಕಾಂಶವನ್ನು ಅದು ಸ್ವೀಕರಿಸಲು ಕಷ್ಟ ಆಗ್ತದೆ. ಆದ ಕಾರಣ ದಯವಿಟ್ಟು ಕೃಷಿಕ ಮಿತ್ರರು ಬಸಿಗಾಲುವೆಯನ್ನು ಮುಚ್ಚಲಿಕ್ಕೆ ಹೋಗಬೇಡಿ, ಮುಚ್ಚಿ ಬಾಳೆ ಕೃಷಿಯನ್ನು ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಬಸಿಗಾಲುವೆಯ ಬದಿಯಲ್ಲಿ, ಅಂದ್ರೆ ಇದು ವಾರ್ಷಿಕ ಬೆಳೆಯಾದ ಕಾರಣ ನಮಗೆ ಬೇಕಾದಾಗೆ ನಮಗೆ ಅನುಕೂಲವನ್ನು ಮಾಡಿಕೊಳ್ಳಬಹುದು. ಬಸಿಗಾಲುವೆಯ ಬದಿಯಲ್ಲಿ ಸುಮಾರು 5.4 ಮೀಟರ್ ಸಾಲಿನಿಂದ ಸಾಲಿಗೆ 2.7 ಬಾಳೆ ಗಿಡದಿಂದ ಗಿಡಕ್ಕೆ 50 ಸೆಂಟಿಮೀಟರ್ ಘನ ಅಳತೆಯ ಗುಂಡಿಯನ್ನು ತೆಗೆದು ಬಾಳೆ ನೆಡುವಂತ ಸಮಯದಲ್ಲಿ ಸುಮಾರು ಮೇಲ್ಬಣ್ಣು ಇದರ ಜೊತೆಗೆ 100-150 ಗ್ರಾಂ ರಂಜಕ ರೂಪದ ಗೊಬ್ಬರವನ್ನು ಕೊಡಬೇಕು. ಅದೇ ರೀತಿ ಬೇರೆ ಯಾವುದಾದ್ರೂ ಸಾವಯವ ರೂಪದ ಗೊಬ್ಬರವನ್ನು ಕೊಟ್ಟು ಬಾಳೆ ಕೃಷಿಯನ್ನು ನಾವು ಮಾಡಬಹುದು. ನಾಟಿ ಮಾಡಿದ ನಂತರ ಸುಮಾರು 50 ಚದರ ಅಳತೆಯ ಗುಂಡಿಯಲ್ಲಿ ಸುಮಾರು 1/4 ಮುಚ್ಚಬಹುದು. ಅರ್ಧ ಅಥವಾ 1/4 ಮುಚ್ಚಿ ಅದರಲ್ಲಿ ಬಾಳೆಯ ಕಂದುಗಳನ್ನು ಈ ನಾನು ಹೇಳಿದಂತಹ ಮಿಶ್ರಣದ ಜೊತೆಗೆ ನಾಟಿ ಮಾಡಬೇಕು. ಮತ್ತು ಬಾಳೆಯಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಜಂತು ಹುಳದ ಸಮಸ್ಯೆ ಪ್ರಥಮದಿಂದಲೇ ನಮಗೆ ಬಾಧಿಸುತ್ತದೆ. ಇದಕ್ಕೆ ನಾವು ರಾಸಾಯನಿಕ ರೂಪದಲ್ಲಿ ಮತ್ತು ಸಾವಯವ ರೂಪದಲ್ಲಿ ಕೊಡುವುದಾದ್ರೆ ಕೈಬೇವಿನ ಹಿಂಡಿ 1/2 ಕೆಜಿಯಷ್ಟು ಹಾಕಬಹುದು, ಅಥವಾ ಪೋರೇಟ್ ಅಂತದನ್ನು ನಾವು ನಾಟಿಯ ಸಮಯದಲ್ಲಿ ಹಾಕಬಹುದು. ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹಾಕ್ತಾ ಹೋದ್ರೆ ಗೊನೆ ಹಾಕುವ ಹಂತಕ್ಕೆ ಆದ್ರೆ ಅದು ನಮ್ಮೊಟ್ಟಿಗೆ ಅದರ ವಿಷ ಗೊನೆಯೊಟ್ಟಿಗೆ ಬಂದ್ರೆ ನಮ್ಮ ಕೃಷಿಕ ಮಿತ್ರರಿಗೆ ಮಾತ್ರ ಅಲ್ಲ, ತಿನ್ನುವರಿಗೆ ಕೂಡ ಅದರಿಂದ ಹಾನಿಕರ. ಆದ್ರಿಂದ ನಾಟಿ ಸಮಯದಲ್ಲಿ ಕೊಟ್ರೆ ಸುಮಾರು 5-6 ತಿಂಗಳು ಈ ನಾಟಿ ಸಮಯದಲ್ಲಿ ನಾಟಿಯಿಂದ ಗೊನೆಯಾಗಿ ಸುಮಾರು 10 ತಿಂಗಳು ಬೇಕಾಗ್ತದೆ. ಅಂದ್ರೆ ಕೆಲವೊಂದು ಉದಾಹರಣೆಗೆ ನೀವು ನೇಂದ್ರ ಬಾಲೆಯನ್ನು ನೆಟ್ರೆ 7ನೇ ತಿಂಗಳಿಗೆ ಗೊನೆ ಆಗ್ತದೆ, 10ನೇ ತಿಂಗಳು ಗೊನೆ ಗಡಿಲಿಗೆ ಸಿಗ್ತದೆ ನಮಗೆ. ಅಂದ್ರೆ 1 ವರ್ಷದ ಒಳಗೆ ಬರ್ತದೆ. ಅವಾಗ ನಾಟಿ ಸಮಯದಲ್ಲಿ ನಾವು ಅದಕ್ಕೆ ಸೂಕ್ತವಾದ ಜಂತು ಹುಳವನ್ನು ನಿಯಂತ್ರಣ ಮಾಡುವಂತದ್ದು, ಮತ್ತೆ ಬೇರೆ ಅದಕ್ಕೆ ರೋಗ ಕೀಟಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಇನಿಷಿಯಲ್ ಸ್ಟೇಜ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಈಗ ಒಂದು ಸಾಲು ಬಿಟ್ಟು ಒಂದು ಸಾಲು ನೀವು ಕೊಕ್ಕೋ ಗಿಡವನ್ನು ನಾಟಿ ಮಾಡಬಹುದು ಅಂತ ಹೇಳಿರಿ. ಅಡಿಕೆ ತೋಟದಲ್ಲಿ ಈ ಬಾಳೆ ಗಿಡವನ್ನು ಹಾಕುವುದ್ರೆ ಎಲ್ಲಿ ಹಾಕುವಂತದ್ದು? ನಾನು ಈಗಾಗಲೇ ಹೇಳಿದೆ, ಒಂದು ಸಾಲಿನಲ್ಲಿ ಕೊಕ್ಕೋ ಬಂದಿದೆ, ಇನ್ನೊಂದು ಸಾಲಿನ ಖಾಲಿ ಇರ್ತದೆ. ಅದರಲ್ಲಿ ಅಂದ್ರೆ 5.4, 7.5 meter ಅಲ್ಲಿ ನಾನು ಕೊಕ್ಕೋ ಕೃಷಿಯನ್ನು ಅಳವಡಿಸಲಿಕ್ಕೆ ಶಿಫಾರಸು ಮಾಡುವಂತದ್ದು. ಅದೇ ರೀತಿ ಇನ್ನೊಂದು ರೋ ಖಾಲಿ ಇರ್ತದೆ ಅಲ್ಲಿ ಮಧ್ಯದ ರೋ, ಅಲ್ಲೇ ನಮಗೆ ಡ್ರೈನೇಜ್ ಅಂದ್ರೆ ಬಸ್ಸಿ ಗಾಳವೆ ಕೂಡ ಬರುವಂತದ್ದು. ಬಸ್ಸಿ ಗಾಳವೆಯ ಬದಿಯಲ್ಲಿ ನಾವು ಹಾಕ್ಬೇಕು, ಅಂದ್ರೆ 4 ಮರದ ಮಧ್ಯೆ ಅದನ್ನು ಕೂಡ ಹಾಕುವಂತದ್ದು. 4 ಮರದ ಮಧ್ಯೆ ಬಸಿ ಗಾಲುವೆಯ ಬದಿಯಲ್ಲಿ ಹಾಕ್ಬೇಕು. ಬಸಿ ಗಾಲುವನ್ನು ದಯವಿಟ್ಟು ಮುಚ್ಚಲಿಕ್ಕೆ ಹೋಗಬೇಡಿ. ಅದಕ್ಕೆ ಬಾಳೆ ಕೂಡ 1 ಎಕರೆಗೆ ಎಷ್ಟು ನಿಲ್ತದೆ? 270 ಬಾಳೆ ಗಿಡ ಒಂದು, ಹೌದು, ಒಂದು ಬಿಟ್ಟು ಒಂದು 270 ಬಾಳೆ ಗಿಡವನ್ನು ನಾಟಿ ಮಾಡಬಹುದು ಸರ್ ಎಕರೆಗೆ. ಈಗ ಈ ಕೂಳೆ ಬೆಳೆಯ ಒಂದು ನಿರ್ವಹಣೆ ಮಾಡುವಂತದ್ದು, ಅಂದ್ರೆ ಈಗ ಒಂದು ಬುಡದಲ್ಲಿ 16 ಪಿಳ್ಳೆಗಳು ಬರ್ತವೆ, ಇದರ ಒಂದು ನಿರ್ವಹಣೆ ಮಾಡುವಂತರ ಬಗ್ಗೆ ಹೇಳಿ. ಅತ್ಯುತ್ತಮವಾದಂತಹ ಒಂದು ಪ್ರಶ್ನೆ ಸರ್ ಇದು. ಆಕ್ಚುಲಿ ಬಾಳೆ ನೆಟ್ಟ ನಂತರ ಅದಕ್ಕೆ ನಾವು ಬಾಕಿ ಕೃಷಿಯಷ್ಟೇ ಗಮನ ಕೊಡಬೇಕಾಗ್ತದೆ. ಹೆಚ್ಚಿನ ಕೃಷಿಕರು ಬಾಳೆ ನೆಟ್ಟು ಬಿಡ್ತಾರೆ, ಬಟ್ ಪೋಷಕಾಂಶ ನಿರ್ವಹಣೆ ಅದೆಲ್ಲ ಸರಿಯಾಗಿ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ನಮ್ಮ ತೋಟದಲ್ಲಿ 3-4 ಕೃಷಿ ಬರುವಾಗ ಅದನ್ನು ಸಮಾನವಾಗಿ ಪೋಷಕಾಂಶ ನಿರ್ವಹಣೆ ಮಾಡುವಂತದ್ದು ಇರುತ್ತದೆ. ಇನ್ನು ಪೋಷಕಾಂಶ ನಿರ್ವಹಣೆ ಒಟ್ಟಿಗೆ ತೋಟದ ನೈರ್ಮಲ್ಯ ಕೂಡ ನಾವು ಗಮನ ಕೊಡಬೇಕಾಗ್ತದೆ. ಅಂದ್ರೆ ಬಾಳೆ ನೆಟ್ಟ ನಂತರ ಸುಮಾರು 3-4 ತಿಂಗಳಾಗುವಾಗ ಅದರಲ್ಲಿ ಕೂಳೆ ಬೆಲೆ ಬರ್ತದೆ. ಈ ಪ್ರಥಮ ಹಂತದ ಗೊನೆ ಇರುವವರೆಗೆ ಒಂದು ಕೂಳೆಯನ್ನು ಮಾತ್ರ ಉಳಿಸಿ ಉಳಿದದ್ದನ್ನು ಎಲ್ಲ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಕತ್ತಿಯಲ್ಲಿ ಅದನ್ನು ಪ್ರಥಮವಾಗಿ ಕಟ್ ಮಾಡಿ ಸಣ್ಣ ಮರದ ತುಂಡನ್ನಿಟ್ಟು ಜಜ್ಜಬೇಕು. ಈ ಜಜ್ಜಿದಾಗ ಜಜ್ಜಿ ಅದರ ಮೇಲಿಂದ ಕೈಬೇವಿನ ಹಿಂಡಿ ಯಾವ್ದನ್ನು ಹಾಕಿದ್ರೆ ಅದು ಬೇಗನೆ ಮತ್ತೆ ಬರುವುದಿಲ್ಲ, ನಿಧಾನವಾಗಿ ಬರ್ತದೆ. ಒಂದು ಗೊನೆ ಕಡಿಯುವ ತನಕ ಒಂದು ಕೂಳೆಯನ್ನು ಮಾತ್ರ ಬಿಡಬೇಕು. ಇನ್ನು 3-4-10 ಕೂಳೆಗಳನ್ನು ಬಿಟ್ಟಾಗ ಪ್ರಧಾನ ಕೃಷಿಯಾದ ಅಡಿಕೆಗೆ ತೊಂದರೆ ಆಗ್ತದೆ. ಅದೇ ಅಲ್ಲಿ ಕೊಕ್ಕೋ ಇರಬಹುದು ಅಥವಾ ಬೇರೆ ಕೃಷಿ ಇರಬಹುದು, ಕಾಲುಮೆಣಸು ಇರಬಹುದು, ಅದಕ್ಕೆಲ್ಲ ತೊಂದರೆ ಆಗ್ತದೆ. ಒಂದು ಕೂಳೆಯನ್ನು ಬಿಟ್ಟು ಎರಡನೇ ಕೂಳೆ ಬೆಲೆಯನ್ನು ಕೂಡ ನಾವು ತೆಗಲಿಕ್ಕೆ ಸಾಧ್ಯತೆ ಉಂಟು. ಒಮ್ಮೆ ಬಾಳೆಯನ್ನು ನಾಟಿ ಮಾಡಿದಾಗ 3ನೇ ಕೂಳೆ ಬೆಲೆಯ ಮೂಲಕ ಫಸಲನ್ನು ತೆಗಲಿಕ್ಕೆ ಸಾಧ್ಯ ಉಂಟು. 3ರ ನಂತರ ನಾವು ಹೊಸದಾಗಿ ನಾಟಿ ಮಾಡುವುದು ಸೂಕ್ತ. ಇನ್ನೊಂದು ಪ್ರಮುಖವಾದಂತಹ ಒಂದು ಸಂಗತಿ ಬೆಳೆ ಅಂತಂದ್ರೆ ಈ ಕಾಳು ಮೆಣಸು ಅಥವಾ ಪೆಪ್ಪರ್ ಎನ್ನುವಂತಹದ್ದು, ಇದರ ಬಗ್ಗೆ ಹೇಳಿ. ಆಕ್ಚುಲಿ ನಮ್ಮ ಮಿಶ್ರ ಬಹು ಬೆಲೆ ಕೃಷಿ ಪದ್ಧತಿ ಅಡಿಕೆಯೊಂದಿಗೆ ನಾವು ಮಾಡುವಾಗ ಕಾಳು ಮೆಣಸಿಗೆ ಕೂಡ ಪ್ರಧಾನವಾದಂತಹ ಒಂದು ಮಹತ್ವವನ್ನು ಕೊಡಬೇಕಾಗ್ತದೆ. ಅಂದ್ರೆ ಅದರ ನಿರ್ವಹಣೆ ಕೂಡ ನಾವು ಅತ್ಯಂತ ಸರಿಯಾದ ರೀತಿಯಲ್ಲಿ ಮಾಡಿದಾಗ ಮಾತ್ರ ಅದರಲ್ಲಿ ಕೂಡ ನಾವು ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಉಂಟು. ನಾವು ಕಾಳು ಮೆಣಸನ್ನು ಈ ನಾವು ಕೊಕ್ಕೋವನ್ನು ಯಾವ ರೀತಿ ನಾಟಿ ಮಾಡ್ತೇವೋ ಅದೇ ರೀತಿ ಬಾಳೆಯನ್ನು ಯಾವ ರೀತಿ ನಾಟಿ ಮಾಡ್ತೇವೋ ಅದೇ ರೀತಿ ಒಂದು ಮರ ಬಿಟ್ಟು ಒಂದಕ್ಕೆ ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಲಿಕ್ಕೆ ಅವಕಾಶ ಉಂಟು. ಈ ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿದಾಗ ಬಳ್ಳಿಯೂ ಆಗ್ಬಹುದು ಅಥವಾ ಗಿಡ ರೆಡಿಯಾಗಿದ್ರೆ ನಿಮಗೆ ಅದು ಕೂಡ ಆಗ್ಬಹುದು. ಸಾಮಾನ್ಯವಾಗಿ ನಾವು ಬಹುಬಲ ಕೃಷಿ ಪದ್ಧತಿಗೆ ಹೋಗುವಾಗ ಕರಿಮುಂಡ ಮತ್ತು ಪನಿಯೂರು ತಳಿಗಳನ್ನು ಆಯ್ಕೆ ಮಾಡ್ತೇವೆ. ಈ ತಳಿ ಅತಿ ಮುಖ್ಯ. ಪನಿಯೂರು 1, ಪನಿಯೂರು 3 ಬೇರೆ ನಾವು ಹೋದ್ರೆ ಅಲ್ಲಿ ಸ್ವಲ್ಪ ರೋಗ ರುಜಿನಿಗಳು ಜಾಸ್ತಿ ಬರುವ ಸಾಧ್ಯತೆ ಉಂಟು. ಯಾಕೆಂತ ಹೇಳಿದ್ರೆ ಇದ್ದಂಥ ಸಂಪನ್ಮೂಲವೇ ಸೀಮಿತ. ಅಲ್ಲಿ ಇದ್ದಂಥ ಸೀಮಿತ ಸಂಪನ್ಮೂಲವನ್ನು ನಾವು ಕಾಳು ಮೆಣಸಿನ ಕೃಷಿಯಲ್ಲಿ ಬಳಕೆ ಮಾಡಬೇಕಾಗ್ತದೆ. ಆದ್ರಿಂದ ಸೂಕ್ತವಾಗಿ ನೆರಳಿನಲ್ಲಿ ಬರುವಂತಹ ತಳಿಯನ್ನು ನಾವು ಆಯ್ಕೆ ಮಾಡಬೇಕು. ಇದಕ್ಕೆ ಕರಿಮುಂಡ ಮತ್ತು ಪನಿಯೂರು 5 ತಳಿಯನ್ನು ನಾವು ಸಂಶೋಧನೆಯಿಂದ ಈ ಶಿಫಾರಸುಗೊಂಡಿದೆ. ಈ ತಳಿಯನ್ನು ಆಯ್ಕೆ ಮಾಡಬೇಕು. ಇದನ್ನು ಯಾವ ರೀತಿ ನಾಟಿ ಮಾಡಬಹುದು ಅಂತ ಹೇಳಿದ್ರೆ, ಸುಮಾರಾಗಿ ಅಡಿಕೆ ಮರದಿಂದ 2 ರಿಂದ 2 ಅಡಿ ದೂರದಲ್ಲಿ 50 ಘನ ಅಳತೆಯ ಗುಂಡಿಯನ್ನು ತೋಡಿ. ಈ 50 ಘನ ಅಳತೆಯ ಗುಂಡಿಯನ್ನು ದೂರದಲ್ಲಿ ತೋಡುವ ಉದ್ದೇಶ ಏನಂತ ಹೇಳಿದ್ರೆ, ನಾವು ಅಡಿಕೆ ಮರದಲ್ಲಿ ಆಗಾಗ ಬುಡಿ ಬಳಸಿರುವುದು ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತೇವೆ. ಈ ಮಾಡುವಾಗ ಬೇರಿಗೆ ಜಾಸ್ತಿ ಪ್ರಮಾಣದಲ್ಲಿ ಹಾನಿಯಾದಾಗ ಈ ರೋಗ ರುಜಿನಗಳು ಬರುವಂತದ್ದು ಜಾಸ್ತಿ. ಅದಕ್ಕೆ ನಾವು ಅದು ಕೂಡ ಉತ್ತರ ದಿಕ್ಕಿನಲ್ಲಿ ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಬೇಕು. ಅಂದ್ರೆ ತೆಂಕು ಬಿಸಿಲು ಬರುವಂತದ್ದು ಸಾಮಾನ್ಯವಾಗಿ ದಕ್ಷಿಣದಿಂದ 35 ಡಿಗ್ರಿ ಪಶ್ಚಿಮದ ಕಡೆಯಿಂದ ತೆಂಕು ಬಿಸಿಲು ಬರುವಂತದ್ದು. ಆವಾಗ ನಾವು ನೈಋತ್ಯದಿಂದ ಬರುವಂತಹ ತೆಂಕು ಬಿಸಿಲನ್ನು ಕೂಡ ಅವಾಯ್ಡ್ ಮಾಡಲಿಕ್ಕೆ ಆಗ್ತದೆ ಈಶಾನ್ಯ ದಿಕ್ಕಿನಲ್ಲಿ ನಾಟಿ ಮಾಡಿದಾಗ. ಈ ಸಾಮಾನ್ಯವಾಗಿ ಅಡಿಕೆ ಮರದಿಂದ 2 ರಿಂದ 2 ಫೀಟ್ ದೂರದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ 50 ಘನಅಳತೆಯ ಗುಂಡಿಯನ್ನು ಮಾಡಿ ಆ ಗುಂಡಿಗೆ ಮೇಲ್ಮಣ್ಣು ಇರಬಹುದು ಅಥವಾ ಮೇಲ್ಮಣ್ಣು ಅಂದ್ರೆ ಅಡಿಕೆಯಲ್ಲಿ ಫಲವತ್ತತೆ ಇರುವಂತಹ ಮಣ್ಣನ್ನು ಅದರ ಒಟ್ಟಿಗೆ ಸುಮಾರು 10 kg ಕಲಿತ ಗೊಬ್ಬರವನ್ನು ಇಲ್ಲಿ ನಾವು ಹಾಕಬೇಕು. ಇಲ್ಲಿ ಕಲಿತ ಗೊಬ್ಬರ ಅತಿ ಇಂಪಾರ್ಟೆಂಟ್. ಯಾಕೆಂದ್ರೆ ನೇರವಾಗಿ ಗೊಬ್ಬರ ಹಾಕಿದಾಗ ಅಲ್ಲಿ ಕೆಲವು ಮಣ್ಣಿನಲ್ಲಿರುವಂತಹ ರಾಸಾಯನಿಕ ಕ್ರಿಯೆಯಿಂದ ಇದು ಕುಳಿತು ಹೋಗುವಂತಹ ಸಾಧ್ಯತೆ ಉಂಟು. ಕಲಿತಂತಹ ಯಾವುದೇ ಗೊಬ್ಬರವನ್ನು ಹಾಕಬಹುದು. ಇನ್ನು 1 kg ಕೈಬೀವಿನ ಹಿಂಡಿಯ ಜೊತೆಗೆ 50 g ಟ್ರೈಗೋಡರ್ಮವನ್ನು ಮಿಕ್ಸ್ ಮಾಡಬೇಕು. ಭೂಜನ್ಯವಾಗಿ ಬರುವಂತಹ ಶಿಲೀಂಧ್ರಗಳ ಪೀಡೆಯನ್ನು ನಾಶ ಮಾಡುವ ಉದ್ದೇಶದಿಂದ ಇದನ್ನು ಮಣ್ಣಿನೊಟ್ಟಿಗೆ ಸೇರಿಸಬೇಕು. ನಂತರ 100-150 ಗ್ರಾಮಿನಷ್ಟು ರಂಜಕ ಪ್ರಮಾಣದ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿ ಅದನ್ನು ಪೂರ್ತಿಯಾಗಿ ಆ ಗುಂಡಿಯನ್ನು ಮುಚ್ಚಬೇಕು. ಮುಚ್ಚಿದ ನಂತರ ಇದು ಮಾಡುವಂತದ್ದು ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಈ ಕೆಲಸವನ್ನು. ಜೂನ್ ಮಳೆ ಪ್ರಾರಂಭವಾದ ಕೂಡಲೇ ಆ ಗುಂಡಿಯಲ್ಲಿ ಈ ಬಳ್ಳಿಯನ್ನು ನಾಟಿ ಮಾಡಬೇಕು. ನಾವು ನಾಟಿ ಮಾಡಿ ನೆಲದಲ್ಲಿ ಹಬ್ಬಿಸಬೇಕು. ಹೆಚ್ಚಿನ ಕೃಷಿಕ ಮಿತ್ರ ಏನ್ ಮಾಡ್ತಾರೆ, ಅದಕ್ಕೆ ಒಂದು ಕೋಲು ಕೊಟ್ಟು ಹಬ್ಬಿಸ್ತಾರೆ ಟ್ರಾಂಗಲ್ ಆಗಿ. ಬಟ್ ಟ್ರಾಂಗಲ್ ಆಗಿ ಹಬ್ಬಿಸುವುದಲ್ಲ, ಬುಡದಲ್ಲಿ ಮೇಲಕ್ಕೆ ಹಬ್ಬಿಸಿ ಅಲ್ಲಿಂದ ನಮ್ಮ ಆಧಾರ ಮರಕ್ಕೆ ಕಟ್ಟುವಂತದ್ದು ಬಳ್ಳಿಯನ್ನು. ಈ ರೀತಿ ಪ್ರಥಮ ವರ್ಷದಲ್ಲಿ ನಾವು ಮಾಡಬೇಕು. ಮತ್ತೆ ಕಾಳುಮೆಣಸು ಕೃಷಿಯನ್ನು ನೆಟ್ಟ ನಂತರ ಸುಮಾರು 1 ಮೀಟರ್ ಎತ್ತರದವರೆಗೆ ಬರುವಂತ ಅದರ ಅಡ್ಡ ಬರುವಂತಹ ಚಿಗುರನ್ನು ಆಗಾಗ ನಾವು ತೆಗಿತಿರ್ಬೇಕಾಗ್ತದೆ. ಈ ತೆಗೆಯುವಂತಹ ಕೆಲಸವನ್ನು ಯಾವತ್ತೂ ನಾವು ಮಳೆಗಾಲ ಪ್ರಾರಂಭವಾಗುವ ಮೊದಲು ಮಾಡಬೇಕು. ಫೆಬ್ರವರಿಯ ನಂತರ ಸಾಧಾರಣ ಮೇ ತಿಂಗಳವರೆಗೆ ಮಾಡಿ ಮುಗಿಸಬೇಕು. ಮಳೆಗಾಲದಲ್ಲಿ ತೋಟದಲ್ಲಿ ನಡೆದುಕೊಂಡು ಹೋಗುವಾಗ ಬಳ್ಳಿಗೆ ಯಾವುದೇ ರೀತಿಯ ಗಾಯಗಳು ಆಗಬಾರದು. ಮಳೆ ಪ್ರಾರಂಭವಾಗುವ ಸಮಯದಲ್ಲಿ ಯಾವುದೇ ಶಿಲೀಂದ್ರನಾಶಕ ಪಾಪರಾಕ್ಸಿಕ್ಲೋರೈಡ್ ಇರಬಹುದು ಅಥವಾ ಬೋರ್ಡೋ ದ್ರಾವಣ ಇರಬಹುದು ಅಥವಾ ಇನ್ನಿತರ ಶಿಲೀಂದ್ರನಾಶಕವನ್ನು 5 ಲೀಟರ್ನಷ್ಟು ಕಾಳುಮೆಣಸಿನ ಬಳ್ಳಿಗೆ ಮಳೆ ಪ್ರಾರಂಭವಾಗುವ ಸಮಯದಲ್ಲಿ ಹಾಕಬೇಕಾಗ್ತದೆ. ನಂತರ ನಾವು ಪ್ರತಿ ಸಾರಿಯೂ ಅಡಿಕೆಗೆ ಸಿಂಪಡಣೆ ಮಾಡುವಂತಹ ಸಮಯದಲ್ಲಿ ಅದರ ಬಳ್ಳಿ ಮತ್ತೆ ಬುಡಕ್ಕೆ ಶಿಲೀಂದ್ರನಾಶಕವನ್ನು ಆಗಾಗ ಸಿಂಪಡಿಸುತ್ತದೆ. ಯಾಕೆ ಅಂತ ಹೇಳಿದ್ರೆ ಈ 3-4 ಕೃಷಿ ಇರುವಾಗ ಮಳೆಗಾಲದಲ್ಲಿ ಬರುವಂತದ್ದು ಹೈಟೋಪ್ಟರಾ ರಿಲೇಟೆಡ್ ಶಿಲೀಂದ್ರ ರೋಗ ಇದು ಮುಖ್ಯ. ಇದು ಕೊಕ್ಕೋದಲ್ಲಿ ಬರ್ತದೆ, ಅಡಿಕೆಯಲ್ಲಿ ಬರ್ತದೆ, ಕಾಳು ಮೆಣಸಿನಲ್ಲಿ ಬರ್ತದೆ. ಒಟ್ಟೊಟ್ಟಿಗೆ ಈ ಶಿಲೀಂದ್ರ ನಾಶಕವನ್ನು ನಾವು ಸಿಂಪಡಿಸಿದಾಗ ಎಲ್ಲಾ ಕಡೆಯಿಂದ ಬರುವಂತಹ ಶಿಲೀಂದ್ರ ಸಂಬಂಧ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಉಂಟು. ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ತಳಿಗಳು ಕಾಳು ಮೆಣಸಿನಲ್ಲಿ. ಆದ್ರೆ ನೆರಳಿಗೆ ಸೂಕ್ತವಾದಂತಹ ತಳಿ ಪಣಿಯೂರು 5 ಮತ್ತೆ ಕರಿಮುಂಡ. ಯಾವುದು ನಾವು ಸಾಂಪ್ರದಾಯಿಕವಾಗಿ ನಮ್ಮಲ್ಲಿ ಬೆಳೀತಿದ್ದೇವೋ ಆ ತಳಿಗಳನ್ನೇ ಬೆಳೆದ್ರೆ ಸೂಕ್ತ. ಇದರಲ್ಲಿ ನಮಗೆ ತಳಿಗಳು ತುಂಬಾ ಉಂಟು. ಪಣಿಯೂರು 1, 2, 8 ಹೋಗಿದೆ ಪನಿಯೂರು. ಈ ತಳಿಗಳನ್ನು ಆಯ್ಕೆ ಮಾಡಬಹುದು. ಆದರೆ ಆದಷ್ಟು ಸೂರ್ಯನ ಬಿಸಿಲು ಜಾಸ್ತಿ ಇರುವಂತಹ ಜಾಗದಲ್ಲಿ ಈ ತಳಿಗಳನ್ನು ಆಯ್ಕೆ ಮಾಡಬಹುದು. ಇನ್ನು ಸೊರಗು ರೋಗವನ್ನು ತಡೆಯುವಂತಹ ಶಕ್ತಿ ಮತ್ತು ತೇವಂ, IHR ಶಕ್ತಿ ಮತ್ತು ತೇವಂ ಅಂತ ಎರಡು ತಳಿಗಳಿವೆ. ಇದನ್ನು ಸೊರಗು ರೋಗ ಕಡಿಮೆ ಅಂದ್ರೆ ಜಾಸ್ತಿ ಬರುವಂತಹ ಸಂದರ್ಭ ಇರುವ ಜಾಗದಲ್ಲಿ ಕೂಡ ನಾಟಿ ಮಾಡಿದ್ರೆ ಅದನ್ನು ಕೂಡ ನಿಯಂತ್ರಣ ಮಾಡಲು ಸಾಧ್ಯತೆ ಉಂಟು. ಈಗ ಅಡಿಕೆಯ ಜೊತೆಗೆ ಸುಗಂಧ ದ್ರವ್ಯ ಗಿಡಗಳು ಮತ್ತು ಈ ಔಷಧೀಯ ಗಿಡಗಳು, ಇವುಗಳ ಒಂದು ನಾಟಿ ಅಥವಾ ಒಂದು ಕೃಷಿಯನ್ನು ಹೇಗೆ ಮಾಡಬಹುದು? ಆದರೆ ಇಲ್ಲಿ ನಮ್ಮಲ್ಲಿ ಈ ಅಡಿಕೆಯೊಂದಿಗೆ ಬಾಳೆ, ಕೊಕ್ಕೋ, ಕಾಳು ಮೆಣಸು ಬರುವಾಗ ನಮಗೆ ಸುಗಂಧ ದ್ರವ್ಯಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಸುಗಂಧ ದ್ರವ್ಯವನ್ನು ನಾವು ಪ್ರತ್ಯೇಕವಾಗಿ ನಾಟಿ ಮಾಡಲಿಕ್ಕೆ ನಮಗೆ ಅವಕಾಶ ಉಂಟು. ಅದು ಕೂಡ ಸುಮಾರು ಅಡಿಕೆ ಅಂದ್ರೆ ಆಗ್ಲೇ ನಾನು ಹೇಳಿದಾಗೆ ಒಂದು ಅಡಿಕೆ ಮರವು ಸುಮಾರು 2.5 ಅಡಿ ಆಲಕ್ಕೆ ಅದರ ಬೇರು ಹೋಗ್ತದೆ. ಅದೇ ರೀತಿ ಆಲಕ್ಕೆ ಮತ್ತೆ ದೂರಕ್ಕೆ ಹೋಗುವಂತದ್ದು ಅಂದ್ರೆ 31% ಜಾಗವನ್ನು ಅಡಿಕೆ ಕೃಷಿ ಅವಲಂಬಿಸುವಂತದ್ದು. ಉಳಿದ 69% ಭೂಮಿ ಖಾಲಿಯಿರ್ತದೆ. ಈ ಖಾಲಿಯಾದ ಭೂಮಿಯಲ್ಲಿ ನಾವು ನಾಲ್ಕು ಅಡಿಕೆ ಮರಗಳ ಮಧ್ಯೆ ಔಷಧಿ ಹಾಗೂ ಸುಗಂಧ ದ್ರವ್ಯವನ್ನು ಬೆಳೆಯಲು ಸಾಧ್ಯತೆ ಉಂಟು. ಆದರೆ ಸುಗಂಧ ದ್ರವ್ಯ ಅಥವಾ ಔಷಧೀಯ ಗಿಡಗಳನ್ನು ಬೆಳೆಸುವ ಮೊದಲು ಅದರ ರಫ್ತಿನ ಬಗ್ಗೆ, ಮಾರುಕಟ್ಟೆಯ ಬಗ್ಗೆ ಸ್ವಲ್ಪ ನಾವು ಅಧ್ಯಯನ ಮಾಡಿ ಅದಕ್ಕೆ ಹೋಗುವುದು ಸೂಕ್ತ. ಬೆಳೆದ ನಂತರ ಕೃಷಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಅದರ ಉಪಯೋಗಗಳ ಬಗ್ಗೆ ನಾವು ಕೃಷಿಕ ಮಿತ್ರರು ಚಿಂತನೆ ಮಾಡಿ ಅದಕ್ಕೆ ಆ ಕೃಷಿಗೆ ಹೋದರೆ ಸೂಕ್ತ ಅಂತಲೇ ನಮ್ಮೊಂದು ಅನಿಸಿಕೆ. ಇಲ್ಲಿ ನಾವು ಸುಮಾರು ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳಾದ ಸತಾವರಿ ಇರ್ಬೋದು, ಲಾವಂಚ ಇರ್ಬೋದು, ಹಿಪ್ಪಳಿ ಇರ್ಬೋದು, ಬ್ರಾಹ್ಮಿ ಇರ್ಬೋದು, ನಿಲ್ಲರಿಯಂತಾಸ್ ಇರ್ಬೋದು, ನಿಂಬೆ ಹುಲ್ಲು ಅಂದ್ರೆ ಇದು ಮಜ್ಜಿಗೆ ಹುಲ್ಲು ಅಂತ ಹೇಳ್ತೇವೆ ನಾವು, ತುಳಸಿ, ದವನ, ಪಚ್ಚವುಳ್ಳಿ ಮುಂತಾದ ಬೆಳೆಗಳನ್ನು ಅಡಿಕೆಯಲ್ಲಿ ಅಂತರ ಬೆಲೆಯಾಗಿ ಬೆಳೆಸಬಹುದೆಂದು ವರದಿಯಾಗಿದೆ. ಇದನ್ನು ಸಂಶೋಧನೆಯಿಂದ ಕೂಡ ಇದು ಪ್ರೂವ್ ಆಗಿದೆ. ಇವುಗಳನ್ನು ನಾವು ಬೆಳೆಯಲಿಕ್ಕೆ ಸಾಧ್ಯತೆ ಉಂಟು. ಆದ್ರೆ ಒಂದಂತ ಹೇಳಿದ್ರೆ ನಾವು ಮಾರುಕಟ್ಟೆದ ಅಧ್ಯಯನ, ನಮಗೆ ಅದರ ಗುಣಲಕ್ಷಣಗಳಿಗೆ ಅಧ್ಯಯನ ಬೇಕಾಗ್ತದೆ. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ಅತಿ ಸಾಂದ್ರ ಬೇಸಾಯ ಪದ್ಧತಿ, ಹಾಗಂದ್ರೆ ಏನು ಅದರ ಒಂದು ವಿಶೇಷತೆ ಏನು? ಅಡಿಕೆ ತೋಟದಲ್ಲಿ ಅತಿ ಸಾಂದ್ರ ಪದ್ಧತಿ ಅಂದ್ರೆ ನಾನು ಆವಾಗಲೇ ಹೇಳಿದ ಹಾಗೆ ನಾವು ಯಾವತ್ತೂ ಒಂದು ಬೆಳೆಯನ್ನು ಬೆಳೆಯುವ ಬದಲು ಬೇರೆ ಬೇರೆ ಬೆಳೆಗಳ ಪದ್ಧತಿಯ ಬೆಳೆಗಳನ್ನು ನಾವು ಬೆಳೆದಾಗ ಇಲ್ಲಿ ಕಾಳು ಮೆಣಸು ಇರಬಹುದು, ಕೊಕ್ಕೋ ಇರಬಹುದು, ಬಾಳೆ, ಇದನ್ನು ಒಟ್ಟಾಗಿ ಅಡಿಕೆ ಕೃಷಿಯಲ್ಲಿ ನಾವು ಬೆಳೆದಾಗ ಅಲ್ಲಿ ನಮಗೆ ಒಂದಂತ ಹೇಳಿದ್ರೆ ಪ್ರತಿ ವರ್ಷಂ ಪ್ರತಿ ಒಂದು ಆದಾಯ ಬರುವಂತದ್ದು ಇಲ್ಲಿ ಮುಖ್ಯವಾಗಿರುತ್ತದೆ ನಾವು ಈ ಬೆಳೆಗಳನ್ನು ಬೆಳೆದಾಗ ಅತಿ ಸಾಂದ್ರ ಬೆಳೆಯಲ್ಲಿ. ಇನ್ನೊಂದೇನಂತ ಹೇಳಿದ್ರೆ ಭೂಮಿಯಲ್ಲಿ ಸಾರಜನಕ ಮತ್ತು ಇತರ ಪೋಷಕಾಂಶಗಳು ವೃದ್ಧಿಯಾಗುತ್ತದೆ. ಮತ್ತೊಂದು, ನಾವು ಹೆಚ್ಚಿನ ಕೃಷಿಕರು ಅಡಿಕೆ ಕೃಷಿ ಒಂದೇ ಬೆಳೆದಾಗ ಏನ್ ಮಾಡ್ತಾರೆ ಅಂದ್ರೆ ಹೊರಗಿನಿಂದ ನಾವು ತಂದು ಹಾಕುವಂತಹ ಪೋಷಕಾಂಶಗಳು ಜಾಸ್ತಿ ಆಗ್ತದೆ. ಆದರೆ ಈ ಅತಿ ಸಾಂದ್ರ ಬೆಳೆಯನ್ನು ನಮ್ಮ ತೋಟದಲ್ಲಿ ಅಳವಡಿಕೆ ಮಾಡಿದಾಗ ಪ್ರತಿಶತ 30% ಸಾವಯವ ರೂಪದ ತ್ಯಾಜ್ಯಗಳು ಸಿಗ್ತದೆ ನಮಗೆ. ಈ ತ್ಯಾಜ್ಯವನ್ನು ಪುನರ್ಬಳಕೆ ಮಾಡಲಿಕ್ಕೆ ಒಂದು ನೇರವಾಗಿಯೂ ಬಳಕೆ ಮಾಡಬಹುದು ಅಥವಾ ಎರೆಹುಳು ಗೊಬ್ಬರ ಆಗಿ ಮಾಡಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕಾಂಪೋಸ್ಟ್ ತಯಾರಿಕೆ ಮಾಡುವ ಮೂಲಕ ಇದನ್ನು ಪುನರ್ಬಳಕೆ ಮಾಡಬಹುದು. ಇದರಲ್ಲಿ ನಾವು ಅತಿಸಾಂದ್ರ ಬೆಲೆಯನ್ನು ಅಳವಡಿಸಿದಾಗ ಖರ್ಚು ಕಡಿಮೆ ಆಗ್ತದೆ. ಆದರೆ ಈ ಖರ್ಚು ಕಡಿಮೆ ಆಗುವಂತಹ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಅಂದ್ರೆ ತೇವಾಂಶ ತೋಟದಲ್ಲಿ ಯಾವತ್ತೂ ನಿರಂತರ ಇರ್ತದೆ. ಈ ನಿರಂತರ ತೇವಾಂಶ ಇರುವ ಸಂದರ್ಭದಲ್ಲಿ ಬೆಳೆಗೆ ಬೇಕಾದಂತಹ ಜೀವಿಗಳು ಮತ್ತು ಸೂಕ್ಷ್ಮ ಜೀವಿಗಳು ಇದರ ಚಟುವಟಿಕೆ ವೃದ್ಧಿಯಾಗ್ತಾ ಹೋಗ್ತದೆ. ಈ ದೃಷ್ಟಿಯಿಂದ ಅತಿಸಾಂದ್ರ ಬೆಲೆಯನ್ನು ನಾವು ಅಳವಡಿಕೆ ಮಾಡಬಹುದು. ಒಂದು ಏನಂತ ಹೇಳಿದ್ರೆ ನಾವು ಯಾವಾಗಲೂ ಬೆಳೆ ತೆಗೆಯುವಾಗ ಗಮನಿಸುವಂತದ್ದು ಅಲ್ಲಿ ಏನು ಅತಿಸಾಂದ್ರ ಬೆಲೆಯಾಗಿ ನಾವು ಬೆಳೆದಿದ್ದೇವೆ ಆ ಬೆಳೆದದ್ದನ್ನ ಬಗ್ಗೆ ಪೂರ್ತಿ ನಮಗೆ ಗಮನ ಇರಬೇಕು ಮತ್ತು ಪ್ರತಿಯೊಂದಕ್ಕೂ ಕೂಡ ಕಾಲಕಾಲಕ್ಕೆ ಬೇಕಾದಂತಹ ಪೋಷಕಾಂಶ ನಿರ್ವಹಣೆಯನ್ನು ನಾವು ಸಮಗ್ರವಾಗಿ ಮಾಡಲೇಬೇಕು. ಇದರಿಂದಾಗಿ ಅತಿಸಾಂದ್ರ ಬೆಳೆಯನ್ನು ಬೆಳೆದಾಗ ನಮಗೆ ಈ ಒಂದು ಅಥವಾ ಜಾಸ್ತಿ ಬೆಳೆಯನ್ನು ನಾವು ಒಂದು ತೋಟದಲ್ಲಿ ಬೆಳೆಯುವುದಾದ್ರೆ ಅದು ಅತಿಸಾಂದ್ರ ಬೆಳೆ ಪದ್ಧತಿಯೇ ಆಗಿರುತ್ತದೆ. ಈ ಬೆಳೆದಾಗ ಅದಕ್ಕೆ ಮುಂಜಾಗ್ರತ ಕ್ರಮವನ್ನು ನಾವು ತಗೊಳ್ಬೇಕು. ನಾಟಿ ಮಾಡಿದ ನಂತರ ಕೂಡ ಹೆಚ್ಚಿನವಾದಂತಹ ಒಂದು ಅದರ ಮುತುವರ್ಜಿಯನ್ನು ವಹಿಸಿ ಆ ಕೆಲಸದಲ್ಲಿ ತೊಡಗಿಕೊಂಡ್ರೆ ಅದರಲ್ಲಿ ಯಶಸ್ವಿಯಾಗಲಿ ಖಂಡಿತವಾಗಿಯೂ ಸಾಧ್ಯತೆ ಉಂಟು. ಇನ್ನೊಂದು ನೀರು ಯಾವಾಗಲೂ ನಾವು ವೀಡಿಂಗ್ ಎಲ್ಲ ಮಾಡ್ತಾ ಇದ್ದೇವೆ ಈಗಿನ ಕಲೆ ತೆಗೆಯುವಂತಹ ಕೆಲಸವನ್ನು ಈ ಕಲೆ ತೆಗೆಯುವಂತಹ ಕೆಲಸವೇ ನಮಗೆ ತೋಟದಲ್ಲಿ ದೊಡ್ಡ ಒಂದು ಸಮಸ್ಯೆ ಆಗಿರ್ತದೆ. ಹೆಚ್ಚಿನ ತೋಟದಲ್ಲಿ ಈ ಮೂರು ನಾಲ್ಕು ಕೃಷಿಯನ್ನು ನಾವು ಅತಿಸಾಂದ್ರ ಬೆಲೆ ಪದ್ಧತಿಯನ್ನು ನಮ್ಮ ತೋಟದಲ್ಲಿ ಅಳವಡಿಕೆ ಮಾಡುವಂತ ಕಳೆ ಬರುವಂತದ್ದು ಕಡಿಮೆ ಆಗ್ತದೆ. ಇನ್ನೊಂದು ಮಣ್ಣಿನ ಸವಕಳಿ ಕಡಿಮೆ ಆಗ್ತದೆ. ಈ ದೃಷ್ಟಿಯಿಂದ ಕೂಡ ನಾವು ಅತಿಸಾಂದ್ರ ಬೆಳೆ ಪದ್ಧತಿಗೆ ಹೋಗಬಹುದು. ಆದರೆ ಯಾವುದೇ ಅತಿಸಾಂದ್ರ ಬೆಳೆ ಪದ್ಧತಿಯನ್ನು ನಾವು ಅನುಸರಣೆ ಮಾಡುವಾಗ ಅಲ್ಲಿ ಮಣ್ಣು ಬರಡಾಗುವ ರೀತಿಯಲ್ಲಿ ಬಿಡಬಾರದು. ಯಾಕೆಂದ್ರೆ ಈಗ ಫಲವತ್ತತೆಯ ಮಣ್ಣು ನಮ್ಮ ಮುಂದಿಗೆ ಪೀಳಿಗೆಗೆ ನಾವು ಫಲವತ್ತತೆಯನ್ನು ಕೊಂಡೋಗ್ಬೇಕು, ಇದು ನಮ್ಮ ಜವಾಬ್ದಾರಿ. ಕಡೆದಾಗಿ ನಾನೊಂದು ಹೇಳ್ತೇನೆ ಅಂದ್ರೆ, ನಾವು ಕೃಷಿ ಮಾಡುವಾಗ ಕೃಷಿಕ ಮಿತ್ರರು ಆ ಮಣ್ಣಿನಲ್ಲಿ ಜೈವಿಕ ಕ್ರಿಯೆ, ಭೌತಿಕ ಕ್ರಿಯೆ, ರಾಸಾಯನಿಕ ಕ್ರಿಯೆ ಇದರ ಬಗ್ಗೆ ಪೂರ್ತಿಯಾಗಿ ಗಮನ ಕೊಡಬೇಕು. ಈ ಎಲ್ಲಾ ಕೃಷಿಯನ್ನು ನಾವು ಒಟ್ಟೊಟ್ಟಿಗೆ ಮಾಡಿ ಅದರ ಬಗ್ಗೆ ಪೂರ್ತಿ ಮುತುವರ್ಜಿಯನ್ನು ವಹಿಸಿದಾಗ ಮಾತ್ರ ಆ ಮೂರುಗಳು ಅಂದ್ರೆ ಜೈವಿಕ, ರಾಸಾಯನಿಕ ಮತ್ತು ಭೌತಿಕ ಕ್ರಿಯೆಗಳು ಸುಗಮವಾಗಿ ನಮ್ಮ ಕೃಷಿ ಖಂಡಿತವಾಗಿ ಯಶಸ್ವಿಯಾಗ್ತದೆ ಎಂದು ನಮ್ಮ ಸಂಶೋಧನೆಯ ಮೂಲಕ ತಮಗೆ ನಾನು ಕೊಡುವಂತ ಒಂದು ಸಂದೇಶ. ಬಹಳ ಸಂತೋಷ ಪುರಂದರ್ ಅವರೇ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯನ್ನ ಬೆಳೆಯುವುದಕ್ಕಿರುವಂತಹ ಒಂದು ಅವಕಾಶಗಳು ಮತ್ತು ರೈತರು ಏನೇನು ಸೂಕ್ಷ್ಮ ವಿಚಾರಗಳನ್ನ ಗಮನಿಸಿಕೊಂಡು ಮಿಶ್ರ ಬೆಳೆಯನ್ನ ಬೆಳಿಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನ ನಮ್ಮ ಕೇಳುವ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಅಡಿಕೆಯಲ್ಲಿ ಮಿಶ್ರ ಬೆಳೆ ಪದ್ಧತಿಯ ಕುರಿತು ವಿಟ್ಲದ ಸಿಪಿಸಿಆರ್ಐನ ಪುರಂದರ ಕೂಟೇಲು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ರೈತ ಬಂಧುಗಳೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 48,500 ರಿಂದ 51,500 ರೂಪಾಯಿ, ಹೊಸ ಅಡಿಕೆ 46,000 ರಿಂದ 50,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 27,000 ರಿಂದ 33,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 7,800 ರಿಂದ 11,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 18,000 ರಿಂದ 20,000 ರೂಪಾಯಿ, ಎರಡನೇ ವರ್ಗದ್ದು 1,000ಕ್ಕೆ 15,000 ರಿಂದ 16,000 ರೂಪಾಯಿ, ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲ್ಗೆ 2,700 ರಿಂದ 2,850 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲ್ಗೆ 2,900 ರಿಂದ 3,000 ರೂಪಾಯಿ, ಐಆರ್ಎಟ್ ಕ್ವಿಂಟಾಲ್ಗೆ 2,550 ರಿಂದ 2,650 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 1,750 ರಿಂದ 1,850 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 3,900 ರಿಂದ 4,300 ರೂಪಾಯಿ, ಕೆಂಪು ಬೆಲ್ಲ 3,700 ರಿಂದ 3,800 ರೂಪಾಯಿ, ಕಪ್ಪು ಬೆಲ್ಲ 3,900 ರಿಂದ 4,200 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲ್ಗೆ 20,000 ರಿಂದ 23,000 ರೂಪಾಯಿ, ಕಾಳು ಮೆಣಸು 37,000 ರಿಂದ 39,500 ರೂಪಾಯಿ, ಕಚ್ಚಾ ಗೇರು ಬೀಜ ಕ್ವಿಂಟಾಲ್ಗೆ 9,500 ರಿಂದ 10,500 ರೂಪಾಯಿ, ಮೈಸೂರು ಬಾಳೆ ಕ್ವಿಂಟಾಲ್ಗೆ 1,800 ರಿಂದ 2,800 ರೂಪಾಯಿ, ಕದಳಿ 2,200 ರಿಂದ 2,800 ರೂಪಾಯಿ, ಗಾಳಿ 1,600 ರಿಂದ 1,800 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 1,800 ರಿಂದ 2,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಕಾರ್ಯಕ್ರಮ, ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನಂತರ ಸಂಸ್ಥಾನದ ಜ್ಞಾನೇಶ್ವರಿ ಉಡುಪ ಅವರೊಂದಿಗೆ ಹೈನುಗಾರಿಕೆ ವಿಷಯದ ಕುರಿತು ಸಂದರ್ಶನವಿದೆ. ಆ ಬಳಿಕ ಆರೋಗ್ಯ ಮಾಹಿತಿ ಕೇಳುವಿರಿ. ಈಗ ವಿದ್ಯಾಭೂಷಣ ಅವರು ಹಾಡಿರುವ ಭಕ್ತಿ ರಚನೆಯೊಂದನ್ನು ಕೇಳೋಣ. ಅಂಬಾತನಯ ಹೇ ಹೇ ರಂಬ ಅಂಬಾತನಯ ಹೇ ಹೇ ರಂಬ ಕರುಣಾಂಬುಧಿ ತವ ಚರಣಾಂಬೋಜ ರಘುವೆ ಅಂಬಾತನಯ ಹೇ ಹೇ ರಂಬ ಕರುಣಾಂಬುಧಿ ತವ ಚರಣಾಂಬೋಜ ರಘುವೆ ಅಂಬಾತನಯ ಹೇ ಹೇರಂಬ ದಶನ ಮೋದಕ ಪಾಶಾಂಕುಶ ಪಾಣಿ ಅಸಮನಿ ಚಾರು ದೇಷ್ಣ ವಂದಿಪೆ ದಶನ ಮೋದಕ ಪಾಶಾಂಕುಶ ಪಾಣಿ ಅಸಮನಿ ಚಾರು ದೇಷ್ಣ ವಂದಿಪೆ ಅಂಬಾತನಯ ಹೇ ಹೇರಂಬ ಕರುಣಾಂಬುಧಿ ತವ ಚರಣಾಂಬೋಜ ರಘುವೆ ಅಂಬಾತನಯ ಹೇ ಹೇರಂಬ ಬೃಂದಾರಕ ಬೃಂದ ವಂದಿತ ಚರಣಾರವಿಂದ ಯುಗಳ ದಯದಿಂದ ನೋಡು ಎನ್ನ ಬೃಂದಾರಕ ಬೃಂದ ವಂದಿತ ಚರಣಾರವಿಂದ ಯುಗಳ ದಯದಿಂದ ನೋಡು ಎನ್ನ ಅಂಬಾತನಯ ಹೇ ಹೇರಂಬ ಕರುಣಾಂಬುಧಿ ತವ ಚರಣಾಂಬೋಜ ರಘುವೆ ಅಂಬಾತನಯ ಹೇ ಹೇರಂಬ ಬುದ್ಧ ಪವದನ ಪ್ರದ್ಯೋತಿ ಸನ್ನಿಭ ಜಗನ್ನಾಥ ವಿಠಲನ ಸಂಪ್ರೀತಿ ವಿಷಯ ಜಯ ಯೂಥ ಪವದನ ಪ್ರದ್ಯೋತಿ ಸನ್ನಿಭ ಜಗನ್ನಾಥ ವಿಠಲನ ಸಂಪ್ರೀತಿ ವಿಷಯ ಜಯ ಅಂಬಾ ತನಯ ಹೇ ಹೇರಂಬಾ ಕರುಣಾಂಬುಧಿ ತವ ಚರಣಾಂಬೋಜ ಕೆರಗುವೆ ಅಂಬಾ ತನಯ ಹೇ ಹೇರಂಬಾ ಕರುಣಾಂಬುಧಿ ತವ ಚರಣಾಂಬೋಜ ಕೆರಗುವೆ ಅಂಬಾ ತನಯ